ಇರ್ತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳಿಗೆ ಆಹಾರವನ್ನ ಒದಗಿಸ್ತಕ್ಕಂಥದ್ದು ಆಹಾರ ಭದ್ರತೆ. ಆದ್ರೆ ಯಾವುದೇ ಆಹಾರ ತಿಂದು ನಮಗೆ ಕೇವಲ ಶಕ್ತಿಯನ್ನಷ್ಟೇ ಅಲ್ಲ, ಅದರ ಜೊತೆಗೆ ಕೆಲವು ಪೋಷಕಾಂಶಗಳನ್ನು ಕೂಡ ಒದಗಿಸ್ಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಊಟವನ್ನ ಮೂಲಭೂತವಾಗಿ ನಾವೇನು ಅಂತ ಬಳಸ್ತೀವಿ ಅಂದ್ರೆ, ಒಂದು ಬದುಕೋದಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಏನು ಸೂರು, ಆಮೇಲೆ ಒಂದು ಬಟ್ಟೆ, ಇದು ನಾವು ಪ್ರೈಮರಿ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ, ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು. ಅದ್ರ ಜೊತೆಗೆ ಇದು ಆಹಾರ ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಾವು ಬದುಕೋದಕ್ಕೋಸ್ಕರ ಆಹಾರ ಬೇಕೇ ಬೇಕು. ಈ ರೀತಿ ಒಂದು ಬದುಕು ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಎಲ್ಲರಿಗೂ ಸಿಗುವಂತಾದ್ರೆ ಅದು ಆಹಾರ ಭದ್ರತೆ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ಕೇವಲ ಹಸು ನೀಗಿಸೋದಷ್ಟೇ ಅಲ್ಲ, ನಮಗೆ ದೇಹದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಈ ಆಹಾರ ಮಾಡ್ಬೇಕಾಗಿರುತ್ತೆ. ಉದಾಹರಣೆಗೆ ಬೆಳವಣಿಗೆಗೋಸ್ಕರ ಚಿಕ್ಕ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಬಾಣಂತಿಯರಲ್ಲಿ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶಗಳಿರ್ಬೋದು, ಅಥವಾ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥ ಈ ಹಣ್ಣು ಮತ್ತು ತರಕಾರಿಗಳಿರ್ಬೋದು, ಅಥವಾ ಔಷಧೀಯ ಸಸ್ಯಗಳಿರ್ಬೋದು, ಇವು ಎಲ್ಲವೂ ನಮ್ಮ ಆಹಾರದಲ್ಲಿ ಸಿಗುವಂತಾದ್ರೆ ಅದಕ್ಕೆ ಪೌಷ್ಟಿಕ ಭದ್ರತೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹಕ್ಕೆ ಅವಶ್ಯವಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ತೆಗೆದುಕ್ಕಂಥ ಆಹಾರ ಒದಗಿಸ್ಬೇಕು. ಅಂದ್ರೆ ನಾವು ರೆಕಮೆಂಡೆಡ್ ಡೈಲಿ ಅಲವೆನ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ದಿನದ ಆಹಾರದಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳು ಬೇಕು ಅದು ನಮ್ಮ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸಿಗಬೇಕು. ಆ ರೀತಿ ಸಿಗುವಂತಾದ್ರೆ ಅದಕ್ಕೆ ಆಹಾರ ಪೌಷ್ಟಿಕ ಭದ್ರತೆ ಅಂತ ಹೇಳ್ತೀವಿ. ಅಂದ್ರೆ ನಾವು ತಿಂತಕ್ಕಂಥ ಆಹಾರ ನಮಗೆ ಆಹಾರ ಭದ್ರತೆಯ ಜೊತೆಗೆ ಪೌಷ್ಟಿಕ ಭದ್ರತೆಯನ್ನು ಕೂಡ ಒದಗಿಸ್ಬೇಕು. ಅದ್ರ ಜೊತೆಗೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಸ್ವಾವಲಂಬಿ ಜೀವನಕ್ಕೆ, ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ಲಾರ್ದಂಗೆ ನಾವು ಸ್ವಾವಲಂಬಿ ಜೀವನವನ್ನ ರೈತರು ಯಾವ ರೀತಿ ಕಟ್ಟುಕೊಳ್ಬೇಕು ಅಂದ್ರೆ ಏನೆಲ್ಲ ಪದ್ಧತಿಗಳನ್ನ ಅನುಸರಣೆ ಮಾಡ್ಬೇಕು. ಅದರಲ್ಲಿ ಪ್ರಮುಖವಾಗಿ ಅಂತರ್ಬೆಳೆ. ಈ ಅಂತರ್ಬೆಳೆ ಅಂದ್ರೇನು? ಯಾವುದು ಒಂದು ಮೇನ್ ಕ್ರಾಪ್, ಮುಖ್ಯ ಬೆಳೆ ಯಾವ್ದಿರುತ್ತೆ ನಮಗೆ? ಉದಾಹರಣೆಗೆ ಮುಂಗಾರು ಹಂಗಾಮಿನಲ್ಲಿ ನಾವು ತೊಗರಿಯನ್ನ ಮುಖ್ಯ ಬೆಳೆಯಾಗಿ ಬೆಳೆಯುತ್ತೀವಿ ಅಂದ್ರೆ ಅದ್ರ ಜೊತೆಗೆ ನಮ್ಮ ಒಂದು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಕಾಳು ಕಡಿಗಳು, ಏನು ಕಿರಾಣಿ ಅಂತ ಏನು ಹೇಳ್ತೀರಿ, ಮಡಿಕೆ, ಹೆಸರು, ಉದ್ದು, ಅಲಸಂದೆ, ಹುರುಳಿ, ಇವುಗಳನ್ನ ನಾವು ಎಲ್ಲವನ್ನು ಮಾರುಕಟ್ಟೆಯಿಂದ ತಂದು ತಿನ್ನುವುದರ ಬದಲಾಗಿ ನಮ್ಮಷ್ಟಕ್ಕೆ ನಾವೇ ಅದನ್ನ ಬೆಳ್ಕೊಂಡ್ರೆ ಅದು ಸ್ವಾವಲಂಬಿ ಜೀವನ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಬೆಳಿಬೇಕಂದ್ರೆ ಯಾವ ಪದ್ಧತಿಯನ್ನ ಅನುಸರಣೆ ಮಾಡ್ಬೇಕು? ಅಂತರ ಬೆಳೆ ಪದ್ಧತಿಯನ್ನ ಅನುಸರಣೆ ಮಾಡ್ಬೇಕು. ಮುಖ್ಯ ಬೆಳೆಯ ಜೊತೆಗೆ ಇನ್ನೊಂದು ಬೆಳೆಯನ್ನ ನಾವು ಮಧ್ಯ ಸಾಲಿನಲ್ಲಿರ್ಬೋದು ಅಥವಾ ಬದುವಿನಲ್ಲಿರ್ಬೋದು ಬೆಳೀತಕ್ಕಂಥದ್ದು ಇದು ಅಂತರ ಬೆಳೆ ಪದ್ಧತಿ. ಈ ಪದ್ಧತಿಯಲ್ಲಿ ತೊಗರಿಯೊಟ್ಟಿಗೆ ನಾವು ಏನನ್ನ ಹಾಕಬಹುದು ಇದನ್ನ ನೋಡಿದಾಗ, ತೊಗರಿಯ ಜೊತೆಗೆ ನವಣೆಯನ್ನ ಬೆಳಿಬಹುದು. ಎರಡು ಸಾಲ ತೊಗರಿ, ಮೂರು ಸಾಲ ನವಣೆಯನ್ನ ಹಾಕೊಳ್ಬಹುದು, ಅಥವಾ 1:4 ಅನುಪಾತದಲ್ಲಿ ಹಾಕೊಳ್ಬಹುದು. ತೊಗರಿ ಜೊತೆ ಹೆಸರು ಹಾಕುವುದು, ಉದ್ದು ಹಾಕುವುದು, ಮಡಿಕೆ ಹಾಕುವುದು, ಸೂರ್ಯಕಾಂತಿ ಹಾಕುವುದು, 2:2 ಅನುಪಾತದಲ್ಲಿ ಸೂರ್ಯಕಾಂತಿ ಮತ್ತು ತೊಗರಿಯನ್ನ ಹಾಕೊಳ್ಬಹುದು. ಅಂದ್ರೆ ಪೇರ್ಡ್ ರೋ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಆತರ. ಮತ್ತೆ ಸಜ್ಜೆಯನ್ನು ಕೂಡ ನಾವು ಹಾಕೊಳ್ಬಹುದು. ಹೊಸ ಒಂದು ವೆರೈಟಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡಿರ್ತಕ್ಕಂಥ VPMH ಅನ್ನೋ ಒಂದು ಹೊಸ ತಳಿ ಇದೆ. ಅಂತಹ ಸಜ್ಜೆಯನ್ನು ಕೂಡ ನಾವು ನಮ್ಮ ಪೌಷ್ಟಿಕ ಭದ್ರತೆಯಲ್ಲಿ ಅಳವಡಿಕೆ ಮಾಡಿಕೊಳ್ಳಬಹುದು. 2:3 ಅನುಪಾತದಲ್ಲಿ ತೊಗರಿ ಮತ್ತು ಸಜ್ಜೆಯನ್ನು ಕೂಡ ನಾವು ಬೆಳೆಯಬಹುದು. ಈಗ ಈ ರೀತಿ ಬರೀ ತೊಗರಿ ಬೆಳೆ ಜೊತೆಗೆ ನವಣೆ ಮೇನ್ ಕ್ರಾಪ್ ಆಗಿ ಹಾಕೊಂಡ್ರೆ ಹೆಂಗೆ ಅಂತ ಹೇಳಿದ್ರೆ, ನವಣೆ ಮೇನ್ ಕ್ರಾಪ್ ಇದ್ದಾಗ ನವಣೆ ಸಾಲುಗಳು ಹೆಚ್ಚಿದ್ದು ಮಧ್ಯದಲ್ಲಿ ತೊಗರಿಯನ್ನ ಹಾಕೊಳ್ಬಹುದು. ನವಣೆ ಅಥವಾ ಊದಲು ಏನೆಲ್ಲ ಸಿರಿಧಾನ್ಯಗಳನ್ನು ನಾವು ಮಧ್ಯ ಸಾಲಿನಲ್ಲಿ ಹಾಕೊಳ್ತೀವಲ್ಲ, ಆ ಬೆಳೆಗಳೇನಿದೆ 90-95 ದಿನಗಳಲ್ಲಿ ಕಟಾವ್ ಆಗುತ್ತೆ. ಅದರ ನಂತರ ತೊಗರಿಗೆ ನಾವು ಸುಮಾರು 4.5-5 ತಿಂಗಳವರೆಗೂ ಹೋಗೋದ್ರಿಂದ ನಮಗೆ ತೊಗರಿ ಪಂಗಲ್ ಹೆಚ್ಚು ಹೊಡೆದು ಹೂವು ಬಿಡುವ ಹಂತದಲ್ಲಿ ಅಂತರ ಜಾಸ್ತಿ ಸಿಗುತ್ತೆ. ನವಣೆಯನ್ನ ಮೊದಲೇ ಕಟಾವು ಮಾಡಿ ತೆಗೆಯೋದ್ರಿಂದ ಅಥವಾ ಊದಲನ್ನ ಮೊದಲೇ ಕಟಾವು ಮಾಡಿ ತೆಗೆಯೋದ್ರಿಂದ ನಮಗೆ ಅಲ್ಲಿ ಸ್ಪೇಸ್ ಜಾಸ್ತಿ ಸಿಗೋದ್ರಿಂದ ಅಲ್ಲಿ ಕಾಳುಗಳ ಒಂದು ಕ್ವಾಲಿಟಿ ಗುಣಮಟ್ಟದ ಉತ್ಪಾದನೆಗೆ ಅನುಕೂಲ ಆಗುತ್ತೆ. ಇದರಿಂದ ನಮಗೆ ಹೆಚ್ಚು ಆದಾಯ ಕೂಡ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರ ಜೊತೆಗೆ ನಾವು ಅಂತರ್ಬೆಳೆ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತ ಹೇಳಿದ್ರೆ, ಅಂತರ್ಬೆಳೆ ಪದ್ಧತಿಯಿಂದ ಈಗ ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯ ಒಟ್ಟಿಗೆ ಬೆಳೆಯೋದ್ರಿಂದ ಏನಾಗುತ್ತೆ, ಏಕದಳ ಧಾನ್ಯಗಳಿಂದ ನಮಗೆ ಮೇವಿನ ಒಂದು ಉತ್ಪಾದನೆ ಕೂಡ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ಮೇವು, ಒಳ್ಳೆ ಉತ್ಕೃಷ್ಟವಾದ ಮೇವಿನ ಬೆಳೆ ಕೂಡ ನಮಗೆ ಸಿಗುತ್ತೆ. ಅದರ ಜೊತೆಗೆ ನಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಕೂಡ ನಾವು ಪಡಿತೇವೆ. ಅದ್ರ ಜೊತೆಗೆ ಅದ್ರ ಎಲೆಗಳು ಉದುರಿ ನಮ್ಮ ಮಣ್ಣಿನ ಸಂರಕ್ಷಣೆ ಏನಿದೆ, ಮಣ್ಣಿನ ಒಂದು ರಚನೆ ಇಂಪ್ರೂವ್ ಆಗೋದಕ್ಕೆ, ಅಂದ್ರೆ ಅದ್ರ ಗುಣಮಟ್ಟ ಹೆಚ್ಚಾಗೋದಕ್ಕೆ ಸಹಾಯ ಆಗುತ್ತೆ. ಅಂತರ್ಬೆಳೆ ಪದ್ಧತಿಯನ್ನು ಮಾಡಿದಾಗ ಕಂಟ್ರೋಲ್ ನಲ್ಲಿ ಇರುತ್ತೆ, ಹತೋಟಿಗೆ ಮಾಡೋದಕ್ಕೆ ಇದು ಕೂಡ ಒಂದು ಪ್ರಮುಖವಾದ ಪದ್ಧತಿ ಅಂತ ಹೇಳ್ಬೋದು. ಈ ರೀತಿ ನಾವು ಕೃಷಿ ಬೆಳೆಗಳ ಜೊತೆಗೆ ಒಂದು ಅಂತರ್ ಬೆಳೆ ಪದ್ಧತಿಯನ್ನ ಮಾಡಬಹುದು. ಅದ್ರ ಜೊತೆಗೆ ಈ ತೋಟಗಾರಿಕೆಯಲ್ಲಿ ಯಾವ ರೀತಿ ನಾವು ಅಂತರ್ ಬೆಳೆಯನ್ನ ಮಾಡಬಹುದು ಅಂತ ಹೇಳಿದ್ರೆ, ತೋಟಗಾರಿಕೆ ಬೆಳೆಗಳಾದ ಈ ಪೇರಲ ಚಿಕ್ಕದಾಗಿದ್ದಾಗ, ಅಂದ್ರೆ ಈಗ ಸಸಿ ನಾಟಿ ಮಾಡಿದ್ಮೇಲೆ ನಾವು ಸಸಿಗಳನ್ನು ತಂದು ಹಾಕಿದ ನಂತರ ಒಂದು ವರ್ಷದ ನಂತರ ನಾವು ಅದಕ್ಕೆ ಎಕನಾಮಿಕ್ ಈಲ್ಡ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಮಗೆ ಆರ್ಥಿಕವಾಗಿ ಲಾಭ ಸಿಗ್ಬೇಕಂತಂದ್ರೆ ಒಂದು ವರ್ಷದ ನಂತರ, ಅದು 8 ತಿಂಗಳಿಂದ ನಮಗೆ ಹಣ್ಣುಗಳನ್ನು ಕೊಟ್ಟರು ಸಹಿತ ನಾವು ಆ ಗಿಡ ಬಲಿಷ್ಠವಾಗಿ ಬೆಳೀಲಿ ಅಂತೇಳಿ ಆ ಕಾಯಿಗಳ ಹೂಗಳನ್ನ ತೆಗೆದು ಹಾಕ್ತಾ ಇರ್ತೇವೆ. ಅಂತ ಸಮಯದಲ್ಲಿ ಒಂದು ವರ್ಷ ನಾವು ಖಾಲಿ ಬಿಡೋದಕ್ಕಿಂತ ಅದರಲ್ಲಿ ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ನಾವು ತೊಗರಿಯನ್ನ ಬೆಳಿಬಹುದು, ಹೆಸರು, ಮಡಿಕೆ, ಉದ್ದು, ಅಲಸಂದಿ ಇಂತ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಆ ಎಲೆಗಳು ಉದುರಿ ನಮ್ಮ ಮಣ್ಣಿನ ಸಂರಕ್ಷಣೆ ಕೂಡ ಆಗುತ್ತೆ. ಅದು ಮೇಲ್ ಹೊದಿಕೆ ತರ ಆಗೋದ್ರಿಂದ ಒಂದು ಮಲ್ಚಿಂಗ್ ಎಫೆಕ್ಟ್ ಕೂಡ ನಾವು ಅದರಲ್ಲಿ ಒಂದು ತೇವಾಂಶವನ್ನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಅದೇ ರೀತಿ ನುಗ್ಗೆಯ ಜೊತೆಗೆ ಈ ನುಗ್ಗೆಗಳು ಬೆಳೆದು ನಮಗೆ ಕಾಯಿ ಬಿಡುವಂತ ಸಮಯದಲ್ಲಿ ಚಿಕ್ಕ ಬಿದ್ದಾಗ ಅಥವಾ ಒಂದ್ ಸ್ವಲ್ಪ ಹೈಟ್ ಬಂದಾಗ ಕೂಡ ನಾವು ಅಂತರ ಜಾಸ್ತಿ ಬಿಡೋದ್ರಿಂದ ಅದ್ರ ಮಧ್ಯ ನಾವು ಈ ಅಲಸಂದಿ ಈ ತರ ಒಂದು ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ಬಹುದು. ಅಲ್ಲದೆ ನಾವು ಸಿರಿಧಾನ್ಯಗಳನ್ನು ಕೂಡ ಬೆಳಿಬಹುದು. ಯಾವ್ದೆಲ್ಲ ಬೆಳಿಬಹುದು ಸಿರಿಧಾನ್ಯಗಳು ಅಂದ್ರೆ, ನವಣೆ ಹಾಕೋದು, ಊದಲು, ಹಾರಕ, ಕೊರಲೆ, ಈ ರೀತಿ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಹಾಕಿ ಅವುಗಳನ್ನ ಕಟಾವು ಮಾಡೋದ್ರಿಂದ ನಮಗೆ ಊಟ ಮಾಡೋದಕ್ಕೆ ಒಂದು ಪೌಷ್ಟಿಕ ಭದ್ರತೆಗಾಗಿ ಅಥವಾ ಆಹಾರ ಭದ್ರತೆಗಾಗಿ ಉತ್ಕೃಷ್ಟವಾದ ಧಾನ್ಯಗಳು ದೊರೀತವೆ. ಜಾನುವಾರುಗಳಿಗೆ ಮೇವು ಸಿಗುತ್ತೆ, ಒಳ್ಳೆಯ ಮೇವು ಸಿಗುತ್ತೆ. ನಂತರ ಈ ಕಾಳು ಕಡಿಗಳೇನಿದಾವೆ, ನಾವು ಎಲ್ಲಾ ತರದ್ದು ಈಗ ಹುರುಳಿ ಸಾಮಾನ್ಯವಾಗಿ ಬೆಳೆಯೋದೆ ಕಡಿಮೆ ಆಗ್ತಿದೆ. ನಾವು ನೋಡ್ತಾ ಇರ್ತೀವಿ ಹುರುಳಿ ಒಂದು ಬಳಸೋದ್ರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳಿದಾವೆ ಅನ್ನೋದು ತಮಗೆಲ್ಲರಿಗೂ ಗೊತ್ತು. ಹಾಗಾಗಿ ಅದು ಒಂದು ಹುಣ್ಣಿಮೆಯಲ್ಲಿ ಕೂಡ ನಾವು ಅದನ್ನ ನಮ್ಮ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನ ನಾವು ಗಮನಿಸಬಹುದು. ಹುರುಳಿ ಕಾಳು ಹೂರ್ಣ ಮಾಡುವಂತದೇ ಒಂದು ಹಬ್ಬ ಇದೆ. ಒಂದು ಹುಣ್ಣಿಮೆಯಲ್ಲಿ ಅದನ್ನ ಅದರದೇ ಆದ ಸಿಹಿಯನ್ನ ಮಾಡಿ ತಿಂತಕ್ಕಂತ ಒಂದು ಪದ್ಧತಿ ಇದೆ. ಸೊ ಹಾಗಾಗಿ ಎಲ್ಲಾ ಧಾನ್ಯಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇರೋದ್ರಿಂದ ಇದು ಅಂಡರ್ ಯುಟಿಲೈಸ್ಡ್ ಪಲ್ಸಸ್ ಅಂತ ಹೇಳ್ತೀವಿ. ಈಗ ನೋಡ್ರಿ ನೀವು ಮಡಿಕೆ ಆಗ್ಲಿ ಹುರುಳಿ ಆಗ್ಲಿ ಬಳಕೆ ಮಾಡ್ತಕ್ಕಂಥದ್ದು ತುಂಬಾ ಕಡಿಮೆ. ಇವನ್ ರೈತರು ಕೂಡ ಅವನ್ನ ಬಳಕೆ ಮಾಡೋದು ಕಡಿಮೆ. ಎಲ್ಲರೂ ಸ್ವಲ್ಪ ಬೇಕಾಗಿರುತ್ತೆ, ಮಾರುಕಟ್ಟೆಯಲ್ಲಿ ತಂದು ತಿಂದ್ರೆ ಆಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಕೆಲವೊಂದು ರೈತರು ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ತಾರೆ. ಅವ್ರ ಮನೆಯಲ್ಲಿ ಯಾವಾಗ ಹೋದ್ರು ಹುರುಳಿ ಇರ್ಬೋದು, ಈ ಅಲಸಂದೆ ಇರ್ಬೋದು, ಇವೆಲ್ಲನೂ ಸಿಗುತ್ತೆ. ಸೊ ಅವರಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ಏನನ್ನ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅಂತ ಧಾನ್ಯಗಳನ್ನ ಬೆಳೆದು ನೀವು ಇಲ್ದೇ ಇರ್ತಕ್ಕಂಥ ರೈತರಿಗೆ ನೀವು ಅವನ್ನ ನೇರವಾಗಿ ಮಾರುಕಟ್ಟೆಗೆ ಮಾರಲಾರ್ದಂಗೆ ಹೆಚ್ಚಿದ್ರೆ ಅದನ್ನ ಒಂದು ವಾಟ್ಸ್ಆಪ್ ಮುಖಾಂತರ ಕೂಡ ಮಾರುಕಟ್ಟೆಯನ್ನ ನೀವು ಪಡ್ಕೊಳ್ಬಹುದು ಅಂದಾಗ, ನಮ್ಮ ಮಸ್ಲಿ ಕಾರ್ಲಕುಂಟೆ ಒಬ್ಬ ರೈತರು ಈ ಹುರುಳಿಯನ್ನ ಬೆಳೆದು ತಮಗೆ ಹೆಚ್ಚಾಗಿರ್ತಕ್ಕಂಥ ಹುರುಳಿಯನ್ನ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ಲಭ್ಯವಿರುತ್ತೋ ಅದೇ ಬೆಲೆಗೆ ತಾವು ಎಲ್ಲ ಒಂದು ಕಚೇರಿಯಲ್ಲಿ ಅಥವಾ ತಮಗೆ ಗೊತ್ತಿರತಕ್ಕಂತ ಎಲ್ಲ ಕ್ರಸ್ತ ವರ್ಗದವರಿಗೆ ಮಾರಿದ್ದಾರೆ. ಅದರಿಂದ ಅವರು ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ನುಗ್ಗೆ ಮಧ್ಯೆ ಹುರುಳಿಯನ್ನ ಹಾಕಿ ಈ ರೀತಿ ಅವರು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮಾವಿನ ಜೊತೆಗೂ ಕೂಡ ನಾವು ಅಲಸಂದಿ, ಹೆಸರು, ಆಮೇಲೆ ಮೇವಿನ ಬೆಳೆಗಳು ಹಾಕೊಳ್ಬಹುದು. ಈ ಮೇವಿನ ಬೆಳೆಗಳು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅದ್ರ ಒಂದು ಹೂವಾಡುವ ಅಂದ್ರೆ ಈ ಸೆಣಬೇನ್ ಹಾಕ್ತಿವಲ್ಲ, ಹೂವಾಗೋದಕ್ಕಿಂತ ಮುಂಚೆ ನಾವು ಅದನ್ನ ಮಗ್ಗು ಹೊಡೆದ್ರೆ ಅಲ್ಲಿ ನಮ್ಮ ಭೂಮಿಯ ಫಲವತ್ತತೆಯನ್ನ ನಾವು ಹೆಚ್ಚು ಮಾಡ್ಕೊಳ್ಬಹುದು. ಜಾನುವಾರುಗಳು ಹೆಚ್ಚಿದ್ರೆ ಅದರ ಮೇವು ನಮಗೆ ಎಷ್ಟು ಅವಶ್ಯ ಇದೆಯೋ ಅಷ್ಟನ್ನ ಬಿಟ್ಟು ಮೇವನ್ನ ಒಂದು ಕಟಾವು ಮಾಡಿ ಅದರ ಶೇಖರಣೆಯನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಆನಂತರ ನಿಂಬೆ ಹಾಕಿರತಕ್ಕಂತ ರೈತರು ಮಧ್ಯದಲ್ಲಿ ಬೆಳ್ಳಿ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾರೆ. ಈ ಯಾವ್ದು ಅಂದ್ರೆ ಹೀರೆಕಾಯಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಅವು ಕೆಲವೊಂದು ಒಂದು ತಿಂಗಳಲ್ಲಿ ಇಳುವರಿಯನ್ನ ಕೊಡೋದ್ರಿಂದ ಬೇಗ ಬೇಗ ಬೆಳೆದು ಅದರಲ್ಲಿ ಪರಾಗಸ್ಪರ್ಶ ಹೆಚ್ಚಾಗೋದಕ್ಕೂ ಕೂಡ ಹೂಗಳು ಜಾಸ್ತಿ ಇರುತ್ತೆ. ಕೆಲವೊಬ್ರು ಜೇನು ಪೆಟ್ಟಿಗೆಯನ್ನು ಕೂಡ ಇಟ್ಟಿರ್ತಾರೆ. ಈ ಕಡಿಮೆ ರಾಸಾಯನಿಕವನ್ನ ಬಳಕೆ ಮಾಡ್ತಕ್ಕಂಥ ರೈತರು ಈ ನಿಂಬೆ ಮಧ್ಯೆ ತರಕಾರಿಗಳನ್ನ ಬೆಳೆದು ಅದರಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇರೋದನ್ನ ನಾವು ರೈತರಲ್ಲಿ ಕಾಣಬಹುದು. ಸೊ ಈ ರೀತಿ ಮಾಡೋದ್ರಿಂದ ಅಂತರ್ ಬೆಳೆ ಪದ್ಧತಿಯಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ, ಆದ್ರೆ ನಷ್ಟಗಳೇನು, ಯಾಕೆ ರೈತರು ಇದನ್ನ ಮಾಡ್ತಾ ಇಲ್ಲ ಅದನ್ನು ಕೂಡ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹುಡುಕಕ್ ಹೋದಾಗ ಏನನ್ಸುತ್ತೆ ಅಂದ್ರೆ, ಈ ಅಂತರ್ ಬೆಳೆ ಮಾಡುವಂತ ಪದ್ಧತಿಯನ್ನ ರೈತರು ಸಾಕಷ್ಟು ಜನ ಬಿಡ್ತಾ ಇದ್ದಾರೆ. ಇವತ್ತು ನಾವೆಷ್ಟೇ ಅಂತರ್ ಬೆಳೆಯಿಂದ ಲಾಭಗಳಿದೆ, ನಿಮಗೆ ಒಂದು ಬೆಳೆ ಕೈ ಕೊಟ್ಟಾಗ ಇನ್ನೊಂದು ಬೆಳೆ ನಿಮ್ಮ ಕೈ ಹಿಡಿಬಹುದು, ಹಾಗಾಗಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ನೀವು ಬೆಳಿಬೇಕು ಅಂತ ಹೇಳ್ತೀವಿ. ಮತ್ತು ಮಣ್ಣಿನ ಫಲವತ್ತತೆಗೋಸ್ಕರ ನಾವು ಈ ಅಂತರ್ ಬೆಳೆ ಪದ್ಧತಿಯನ್ನ ಅನುಸರಿಸಬೇಕು. ಮತ್ತೆ ಮನೆಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ಒಂದ್ ಎರಡ್ ಮೂರು ಎಕರೆಯಲ್ಲೇ ಕೂಡ ನಾವು ಎಲ್ಲ ಧಾನ್ಯಗಳನ್ನು ಬೆಳ್ಕೊಳ್ಳಬಹುದು. ಇದು ಸ್ವಾವಲಂಬಿ ಜೀವನಕ್ಕೆ ನಮಗ್ ಅನುಕೂಲ ಆಗುತ್ತೆ ಅಂತ ಇಷ್ಟೆಲ್ಲ ಲಾಭಗಳಿದೆ ಅಂತ ಹೇಳಿದಾಗ್ಯೂ ಕೂಡ ರೈತ ಯಾಕೆ ಇದನ್ ಮಾಡ್ತಾ ಇಲ್ಲ ಅಂತರ್ ಬೆಳೆ ಪದ್ಧತಿಯನ್ನ ಅಂತ ಹೇಳಿದ್ರೆ, ಕಟಾವು ಮಷಿನ್ ಕಟಾವು ಮಾಡ್ತಕ್ಕಂತ ಒಂದು ಪದ್ಧತಿ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆಳಿನ ಸಮಸ್ಯೆ ಇರೋದ್ರಿಂದ, ಕೂಲಿಕಾರರ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಇವತ್ತು, ಒಂದೇ ಬೆಳೆಯನ್ನ ಜಾಸ್ತಿ ಕಂಟಿನ್ಯೂಸ್ ಆಗಿರತಕ್ಕಂತ ಹೊಲಗಳಲ್ಲಿ ಹಾಕೋದ್ರಿಂದ ಒಂದ್ಸಲ ನಮಗೆ ಕಟಾವಿಗೆ ಮಷಿನ್ ಬಂತು ಅಂದ್ರೆ ಅರ್ಧ ದಿನದಲ್ಲಿ ಅಥವಾ ಒಂದು ದಿನದಲ್ಲಿ ಇಡೀ ಕೆಲಸ ನಮಗೆ ಮುಗಿದು ಹೋಗುತ್ತೆ. ಇಲ್ಲಿ ಕೂಲಿಕಾರರ ಸಮಸ್ಯೆ ಬರೋದೇ ಇಲ್ಲ. ಮೆಕನೈಸೇಷನ್ ಇವತ್ತು ನಮಗೆ ಹೆಚ್ಚು ಅನುಕೂಲನೂ ಮಾಡಿದೆ, ಅನಾನುಕೂಲತೆನೂ ಕೂಡ ಆಗಿದೆ. ಸೊ ಈ ಒಂದು ದೃಷ್ಟಿಕೋನದಿಂದ ಕೂಡ ರೈತರು ಇವತ್ತು ಅಂತರ ಬೆಳೆಯನ್ನು ಮಾಡ್ತಾ ಇಲ್ಲ, ಮಷಿನ್ ಕಟಾವಿಗೆ ಬರೋದಿಲ್ಲ ಅಂತೇಳಿ. ಆಮೇಲೆ ನಾವು ಮಿಶ್ರ ಬೆಳೆಗಳಾಗ್ಲಿ ಅಂತರ್ ಬೆಳೆಗಳಾಗ್ಲಿ ಮಾಡಿದಾಗ ಕೆಲವೊಂದು ಧಾನ್ಯಗಳು ಬೆಳೆಗಳು ಬೇಗ ಬರುತ್ತವೆ. ಅಂದ್ರೆ ಉದಾಹರಣೆಗೆ ಈಗ ನವಣೆ ನಮಗೆ 90-95 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಅದನ್ನ ಸಪರೇಟ್ ಆಗಿ ಕಟಾವು ಮಾಡ್ಬೇಕು, ಸಪರೇಟ್ ಆಗಿ ಒಕ್ಕಣೆ ಮಾಡ್ಬೇಕಾಗುತ್ತೆ. ಆದ್ರೆ ಈ ತೊಗರಿ ಅದ್ರ ನಂತರ ಮತ್ತೆ ಸಪರೇಟ್ ಆಗಿ ಮಾಡ್ಬೇಕು. ಸೊ ಈ ತರ ಒಂದು ಬೇರೆ ಬೇರೆಯಾಗಿ ಒಕ್ಕಣೆ ಮಾಡಿ ಹುರುಳಿಕಾಳು ಇರ್ಬೋದು, ಅಲಸಂದಿ ಇರ್ಬೋದು, ಇವನ್ನೆಲ್ಲ ಸಪರೇಟ್ ಆಗಿ ಕೊಯ್ಲು ಮಾಡ್ಬೇಕಾಗತ್ತೆ, ಸಪರೇಟ್ ಆಗಿ ಒಕ್ಕಣೆ ಮಾಡ್ಬೇಕಾಗತ್ತೆ. ಅವುಗಳನ್ನ ಸಪರೇಟ್ ಮಾಡೋದಕ್ಕೆ ಈಗ ಕಣ ಇರತಕ್ಕಂತ ಜಾಗ ತುಂಬಾ ಕಡಿಮೆ ಇದೆ. ಮೊದಲೆಲ್ಲ ನಮ್ಮ ಹೊಲದಲ್ಲಿ ಹೆಚ್ಚು ಕಡಿಮೆ ಒಂದು ಮನೆ ಇರ್ತಿತ್ತು, ಒಂದು ಕಣ ಮಾಡ್ಕೊಂಡಿರ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಲಗಳಲ್ಲಿ ಕಣಗಳು ಇರೋದೇ ಕಡಿಮೆ. ನಾವು ನೋಡ್ತಿರ್ತೀವಿ ರೋಡಲ್ಲೇ ಸಾಕಷ್ಟು ಜನ ಸಜ್ಜಿ ಆಮೇಲೆ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ರೋಡಲ್ಲಿ ಹಾಕಿ ಅವನ್ ಕಾಳು ತಕ್ಕೊಳ್ತಾ ಇರ್ತಾರೆ. ಸೊ ಈ ಪದ್ಧತಿಯನ್ನು ಬಿಡ್ಬೇಕು ಅಂದ್ರೆ ನಾವು ಕನಿಷ್ಠ ಸಾಮೂಹಿಕವಾಗಿ ಒಂದು ಕಣಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು, ಅಥವಾ ರೈತ ಉತ್ಪಾದಕರ ಸಂಘದಿಂದ ಕೆಲವೊಂದು ಈ ರೀತಿ ಧಾನ್ಯಗಳನ್ನ ಒಕ್ಕಣೆ ಮಾಡೋದಕ್ಕೊಂದು ಜಾಗವನ್ನ ಒಂದು ಬಾಡಿಗೆ ರೂಪದಲ್ಲಿ ಆದ್ರೂ ಪರವಾಗಿಲ್ಲ ಒಂದು ಮಾಡ್ಕೊಂಡ್ರೆ ಚೆನ್ನಾಗಿರ್ತಕ್ಕಂತ ಒಂದು ಆರೋಗ್ಯಕರವಾದ ಧಾನ್ಯಗಳನ್ನ ನಾವು ಪಡಿಬಹುದು. ಇಲ್ಲದೆ ಹೋದ್ರೆ ನಾವು ಟೈರ್ ಅದು ಇದು ಎಲ್ಲ ಅದ್ರ ಮೇಲೆ ಓಡಾಡಿಸಿ ನಾವು ಕಾಳುಗಳನ್ನ ಮಾಡಿರ್ತೀವಿ. ಕೆಲವೊಂದು ಧಾನ್ಯಗಳು ತಮಗೂ ಗೊತ್ತು, ನಾವು ಅವನ್ ತೊಳೆಯೋದೇ ಇಲ್ಲ, ಅದೇ ರೀತಿ ಹಿಟ್ಟು ಹಾಕಿಸ್ತೀವಿ. ಜೋಳ ಆಗ್ಲಿ ಸಜ್ಜೆ ಆಗ್ಲಿ ತೊಳೆದು ಒಣಗಿಸಿ ಮತ್ತೆ ನಾವು ಹಿಟ್ಟು ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಎಲ್ಲ ಸ್ವಲ್ಪ ಜನ ಮಾಡ್ತಿರ್ತಾರ ಆ ತರ. ಆದ್ರೆ ಎಲ್ಲಂದ್ರಲ್ಲಿ ರೋಡಲ್ಲಿ ಸಗಣಿಗಳಿರ್ಬೋದು ಅಥವಾ ಯಾವುದೇ ಒಂದು ಕಸ ಕಡ್ಡಿ ಮಿಶ್ರಿತ ಆಗಿ ಅದ್ರ ಮೇಲೆ ಓಡಾಡಿರುತ್ತೆ, ಯಾವ್ದನ್ನ ತೆಗಿಯಕ್ ಬರುತ್ತೆ ಆ ಕಸವನ್ನ ಕ್ಲೀನ್ ಮಾಡಿರ್ತಾರೆ, ಮಣ್ಣನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಅದ್ರ ಮೇಲೆ ಇರ್ತಕ್ಕಂತ ಸೂಕ್ಷ್ಮಣ ಜೀವಿಗಳಾಗ್ಲಿ ಪೆಟ್ರೋಲಿಯಂ ಉತ್ಪನ್ನ ಅದು ಟಚ್ ಆಗಿದ್ರೆ ಅದನ್ನ ತೊಳೆದು ನಾವು ಮಾಡ್ತಕ್ಕಂತ ಪದ್ಧತಿ ಎಲ್ಲಾ ಕಡೆನೂ ಲಭ್ಯ ಇರೋದಿಲ್ಲ. ಹಾಗಾಗಿ ಕಣಗಳಲ್ಲಿ ಒಕ್ಕಣೆ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಆ ರೀತಿ ಮಾಡೋದಕ್ಕೆ ಇವತ್ತು ಮಿಶ್ರ ಬೆಳೆ ಪದ್ಧತಿಗಳು ಜಾಸ್ತಿ ಮಾಡ್ದಂಗೆಲ್ಲ ಏನಾಗುತ್ತೆ, ಅಂತರ ಬೆಳೆ ಪದ್ಧತಿಯಲ್ಲಿ ಈ ಒಕ್ಕಣೆ ಮತ್ತು ಕಣ ಬೇಕಾಗತ್ತೆ. ಅದು ಲಭ್ಯ ಇಲ್ಲದೆ ಇರೋದ್ರಿಂದ ಅದನ್ನ ಕೂಡ ರೈತರು ಫಾಲೋ ಮಾಡೋದು ಕಷ್ಟ ಆಗತ್ತೆ. ಇದು ಅವರೇ ಹೇಳ್ತಕ್ಕಂತ ಕಷ್ಟ ನಷ್ಟಗಳು, ಯಾಕೆ ಅಂತರ ಬೆಳೆಯಾಗಿ ನಾವು ಮಾಡೋದಿಲ್ಲ ಅಂತ. ಕೆಲವೊಂದು NGOಗಳ ಜೊತೆಗೂಡಿ ನಾವು ಸಾಕಷ್ಟು ಕಡೆ ಕೆಲಸ ಮಾಡಿದ್ವಿ. ಅದರಲ್ಲಿ ನೋಡಿದಾಗ ಅವರು ಅಂತರ್ ಬೆಳೆಯನ್ನೇ ಪ್ರಮೋಟ್ ಮಾಡೋದಕ್ಕೋಸ್ಕರ ತೊಗರಿ ಜೊತೆ ಸಜ್ಜೆ ಮತ್ತೆ ನವಣೆಯನ್ನ ಹಾಕಿಸಿ ಪ್ರಾತ್ಯಕ್ಷಿಕೆ ಮುಖಾಂತರ ಕೂಡ ಅವರಿಗೆ ಮಾಡಿ ಮನವರಿಕೆ ಮಾಡಿದ್ವಿ. ಆ ದಿನಗಳಲ್ಲಿ ಅವರಿಗೆ ರೈತರಿಗೆ ಅನ್ಸಿತ್ತು, ಅವ್ರು ಎಷ್ಟೋ ಕೊಂಚನ ಅದನ್ನ ಫಾಲೋ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಸ್ವಲ್ಪ ದಿನದ ನಂತರ ಮತ್ತೆ ಅವ್ರಿಗೆ ಏನನ್ಸುತ್ತೆ, ಈ ಕೂಲಿಕಾರರ ಸಮಸ್ಯೆ ಹೆಚ್ಚಿರೋದ್ರಿಂದ ಒಂದೇ ಬೆಳೆ ಮಾಡಿದ್ರೆ ಒಂದ್ಸಲ ಹಾಕಿದ್ರೆ ನಿಶ್ಚಿಂತೆ ಬಂದು ಒಂದು ಮಷಿನ್ ಕಟಾವ್ ಮಾಡಿ ನಮಗೆ ಒಕ್ಕಣೆ ಮಾಡಿಕೊಟ್ಟು ಹೋಗ್ಬಿಡುತ್ತಲ್ಲ ಈ ತೊಗರಿ ಆದ್ರೆ ಅಂತ. ಸುಲಭದ ಜೀವನಕ್ಕೆ ನಾವು ಸಾಕಷ್ಟು ಒತ್ತು ಕೊಡ್ತಾ ಇರೋದ್ರಿಂದ ಹಳೆನ ಸಮಸ್ಯೆ ಇರೋದ್ರಿಂದ ಈ ರೀತಿ ಪದ್ಧತಿನ ಅನುಸರಿಸೋದು ಕಷ್ಟ. ಆದ್ರೆ ನಾವು ಮುಂದಾಲೋಚನೆಯಿಂದ ಸ್ವಲ್ಪ ದೂರದವರೆಗೂ ಯೋಚನೆ ಮಾಡಿದಾಗ ನಮ್ಮ ಮಣ್ಣಿನ ಸವಕಳಿ ಇರ್ಬೋದು, ಆರ್ಗ್ಯಾನಿಕ್ ಇಂಗಾಲ ಅಂದ್ರೆ ಸಾವಯವ ಇಂಗಾಲದ ಒಂದು ಕಡಿಮೆ ಆಗ್ತಾ ಇರೋದ್ರಿಂದ ಅದರ ನಿಟ್ಟಿನಲ್ಲಿ ನಾವು ಎಷ್ಟು ನಾವು ಎಲೆಗಳನ್ನ ಉದುರಿಸಿ ನಮ್ಮ ಮಣ್ಣಿಗೆ ಸೇರಿಸ್ತೀವಿ ಅಷ್ಟು ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತು ಅಂತರ್ ಬೆಳೆಯಾಗಿ ಬೆಳೆದಾಗ ರೋಗ ಮತ್ತು ಕೀಟಗಳು ತಂತಾನೆ ಹತೋಟಿಗೆ ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಕಡಿಮೆ ಕೀಟಬಾಧೆಗಳನ್ನ ನೋಡ್ತಾ ಇರ್ತೀವಿ. ಈ ತೊಗರಿ ಮಧ್ಯ ನಾವು ಜೋಳ ಮುಂಗಾರಿನಲ್ಲಿ ಹಾಕ್ತಕ್ಕಂಥದ್ ಕಡಿಮೆ, ಆದ್ರೆ ಪುಂಡಿಯನ್ನ ಹಾಕಿರ್ತಾರೋ ಅಲ್ಲಲ್ಲಲ್ಲೇ ಬರ್ಡ್ಸ್ ಅದು ಪಕ್ಷಿಗಳು ಅದ್ರ ಮೇಲೆ ಕುತ್ಕೊಂಡು ಈ ಇದ್ರಲ್ಲಿರ್ತಕ್ಕಂತ ಕೀಟಗಳನ್ನ ಆಯ್ದು ತಿಂತವೆ ಅಂತ. ಅದೇ ಪುಂಡಿಯನ್ನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಪುಂಡಿ ಸೊಪ್ಪನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಪುಂಡಿಯಿಂದ ಉತ್ಕೃಷ್ಟವಾದ ನಾರನ್ನ ತೆಗೆದು ಅದನ್ನ ನಾವು ಕೃಷಿಯಲ್ಲಿ ಕೂಡ ಬಳಕೆ ಮಾಡ್ಕೊಳ್ಬಹುದು. ಈ ರೀತಿ ರೈತರು ಅನೇಕ ಉಪಕಸಬುಗಳನ್ನ ಮತ್ತೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಮನೆಗೆ ಬೇಕಾಗಿರ್ತಕ್ಕಂಥ ಪೂರಕ ಧಾನ್ಯಗಳನ್ನ ಎಲ್ಲವನ್ನು ಕೂಡ ನಾವು ಈ ಅಂತರ್ ಬೆಳೆ ಪದ್ಧತಿಯಿಂದ ಪಡಿತಾ ಇದ್ವಿ. ಸೆಣಬು ಹಾಕ್ತಾ ಇದ್ರು, ಸೈಡಿಗೂ ಕೂಡ ಹಾಕ್ತಾ ಇದ್ರು, ಆಮೇಲೆ ತೊಗರಿ ಹಾಕಿದ್ರೆ ಅದರ ಸುತ್ತರದು ಸಜ್ಜೆನ ಹಾಕ್ತಿದ್ರು. ಅದ್ರ ಎತ್ತರವಾಗಿರ್ತಕ್ಕಂಥ ಇದರಲ್ಲಿ ಕುತ್ಕೊಂಡು ಪಕ್ಷಿಗಳು ಕುತ್ಕೊಂಡು ಮೇನ್ ಕ್ರಾಪ್ ಅನ್ನ ಹಾಳು ಮಾಡ್ಲಾರ್ದಂಗೆ ಅಲ್ಲಿ ಸಜ್ಜೆಯನ್ನೇ ಬೇಕಾದ್ರೆ ಅವು ಪಕ್ಷಿಗಳು ತಿಂದು ಇದ್ರಲ್ಲಿರ್ತಕ್ಕಂಥ ಕೀಟಗಳನ್ನ ಅಬ್ಸರ್ವ್ ಮಾಡಿ ಅವು ಜಾಸ್ತಿ ಯಾವಾಗ ತೊಗರಿ ಮೇಲೆ ಬಂದು ಕುತ್ಕೊಂಡು ಕೀಟಗಳನ್ನ ಆಯ್ಕೊಂಡು ತಿಂತವೆ ಅವಾಗ ನಮಗೊಂದು ಸ್ಪ್ರೇ ತಗೊಳ್ಳೋದಕ್ಕೆ ಇಂಡಿಕೇಶನ್. ನಾವು ಯಾವ ರೀತಿ ಟ್ರಾಪ್ಸ್ ಹಾಕ್ತಿವಿ ಅದರಲ್ಲಿ ಹುಳಗಳ ಸಂಖ್ಯೆಯನ್ನ ನೋಡಿ ನಾವು ಯಾವ್ದಾದ್ರು ಒಂದು ಸಿಂಪಡಣೆ ತಗೊಳ್ಕೊತೀವೋ ಅದೇ ರೀತಿ ನೈಸರ್ಗಿಕವಾಗಿ ಈ ತರ ಒಂದು ಪದ್ಧತಿಯಿಂದ ನಾವು ಅನುಸರಣೆ ಮಾಡಿದ್ರೆ ಇದನ್ನ ಕೀಟಗಳನ್ನಾಗ್ಲಿ ರೋಗಗಳನ್ನಾಗ್ಲಿ ಹತೋಟಿ ಮಾಡ್ಬೋದು. ಇದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಆರೋಗ್ಯ. ಈ ಆರೋಗ್ಯಕರವಾದ ಒಂದು ಜೀವನಕ್ಕೆ, ಸ್ವಾಸ್ಥ್ಯ ಜೀವನಕ್ಕೆ ಏನು ಹೇಳ್ತಾರೆ, ಆರ್ಗ್ಯಾನಿಕ್ ಆಗಿ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಈ ಮಧ್ಯದಲ್ಲಿ ನವಣೆ ಗಿವಣೆ ಎಲ್ಲ ಹಾಕಿದಾಗ ನಾವು ಅದಕ್ಕೇನು ಹೆಚ್ಚು ಕೀಟನಾಶಕ ಆಗ್ಲಿ ಗೊಬ್ಬರ ಆಗ್ಲಿ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇವೆಲ್ಲ ಪೂರಕವಾದ ಬೆಳೆಗಳಾಗಿರೋದ್ರಿಂದ ಕೀಟಬಾಧೆ ಕೂಡ ಕಡಿಮೆ ಇರೋದ್ರಿಂದ ತೊಗರಿಗೂ ಕೂಡ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬಹುದು. ಸೊ ಈ ರೀತಿ ನಾವು ಉತ್ಕೃಷ್ಟವಾದ ಬೆಳೆಗಳನ್ನ ಬೆಳೆದು ಅದರಲ್ಲಿ ವಿವಿಧ ಧಾನ್ಯಗಳನ್ನ ನಾವು ಸೇವನೆ ಮಾಡೋದಕ್ಕೆ ನಮ್ಮ ಮಿಶ್ರ ಬೆಳೆಯಿಂದ ಅಥವಾ ಅಂತರ್ ಬೆಳೆಯಿಂದ ಎಲ್ಲ ತರದ ಧಾನ್ಯಗಳನ್ನ ನಾವೇ ಬೆಳ್ಕೊಂಡು ನಮಗೆ ದಿನನಿತ್ಯದ ಆಹಾರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಆಹಾರ ಧಾನ್ಯಗಳನ್ನ ಬೆಳೆದು ತರಕಾರಿಗಳನ್ನ ಬೆಳೆದು ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಆಹಾರ ಭದ್ರತೆಯ ಜೊತೆಗೆ ಪೌಷ್ಟಿಕ ಭದ್ರತೆಯನ್ನು ದೊರೆಯುತ್ತೆ. ಮತ್ತು ನಾವು ಇನ್ನೂ ಅದನ್ನ ಮುಂದುವರೆದು ಅವುಗಳ ಒಂದು ಸಂಸ್ಕರಣೆ ಮಾಡಿ ಒಂದೇನೋ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ಸ್ವಾವಲಂಬಿ ಜೀವನವನ್ನು ಕೂಡ ನಾವು ಕಟ್ಕೊಳ್ಬಹುದು. ಆರ್ಥಿಕವಾಗಿ ಕೂಡ ಒಬ್ಬ ರೈತ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಈ ಪದ್ಧತಿಗಳನ್ನ ನಾವು ಎಷ್ಟೇ ಮುಂದುವರೆದ್ರು ಕೂಡ ನಮಗೆ ಬೇಕಾಗಿರ್ತಕ್ಕಂತ ಒಂದು ಧಾನ್ಯಗಳನ್ನ ನಾವು ಬೆಳ್ಕೊಳ್ಳೋದ್ರಲ್ಲಿ ಅತೃಪ್ತಿ ಆಗ್ಲಿ ಅಥವಾ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತ ಒಂದು ಶ್ರೇಷ್ಠ ಆಹಾರವನ್ನ ನಾವು ಎಷ್ಟೇ ದುಡ್ಡು ಕೊಟ್ಟರು ಹೊರಗಡೆಯಿಂದ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಈಗ ರೈತಾಪಿ ಕೆಲಸ ಗೊತ್ತು, ನಮ್ಮಲ್ಲಿ ಭೂಮಿ ಇದೆ, ಇದನ್ನ ನಾವು ಮಾಡಲಾರ್ದೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ರೈತ ಬಾಂಧವರು ತಮಗೆ ಬೇಕಾಗಿರ್ತಕ್ಕಂಥ ಧಾನ್ಯಗಳನ್ನ ವಿವಿಧ ಧಾನ್ಯಗಳನ್ನ ಅಂದ್ರೆ ಈಗ ಕಡಿಮೆನೆ ಬಳಸಲಿ. ಮಡಿಕೆ ನಾವು ಯಾವಾಗ್ಲೂ ಒಂದ್ಸಲ ಪಲ್ಯ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಮಡಿಕೆಯಲ್ಲಿ ನಮಗೆ ಉತ್ಕೃಷ್ಟವಾದ ಪ್ರೋಟೀನ್ ಅಂಶ ಸಿಗುತ್ತೆ, ಖನಿಜಾಂಶಗಳು ಸಿಗುತ್ತೆ, ಹುರುಳಿಯಲ್ಲೂ ಅಷ್ಟೇ ಅನೇಕ ಔಷಧೀಯ ಗುಣಗಳು ಕೂಡ ಹುರುಳಿಯಲ್ಲಿ ಸಿಗುತ್ತೆ. ನಾವು ಅವನ್ನ ತುಂಬಾ ಕಡಿಮೆ ಮಾಡಿದ್ವಿ, ಬೆಳೆಯೋದು ಕಡಿಮೆ ಮಾಡಿದ್ವಿ, ಬಳಕೆ ಮಾಡೋದು ಕೂಡ ಕಡಿಮೆ ಮಾಡಿದ್ವಿ. ಅವನ್ನ ಮೊಳಕೆ ಬರೆಸಿ ಸಾಕಷ್ಟು ಪ್ರಮಾಣದಲ್ಲಿ ಹಸಿಯಾಗಿ ತಿನ್ನೋದ್ರಿಂದ ನಮಗೆ ಎಲ್ಲ ಜೀವಸತ್ವಗಳು ಖನಿಜಾಂಶಗಳು ಹೇರಳವಾಗಿ ದೊರೆತವೆ. ಸೊ ಹಾಗಾಗಿ ನಮ್ಮ ಬೆಳೆಗಳ ಜೊತೆಗೆ ಈ ಬೆಳೆಗಳನ್ನು ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅಂತರ್ ಬೆಳೆಯಾಗಿ ಬೆಳೆದು ಆಹಾರ ಭದ್ರತೆಯನ್ನು, ಪೌಷ್ಟಿಕ ಭದ್ರತೆಯನ್ನು ಹಾಗೂ ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಳೋಣ ಅಂತ ಈ ಮುಂಗಾರು ಹಂಗಾಮಿನಲ್ಲಿ ಆಶಿಸುತ್ತಾ ಈ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಕಾರ್ಯಕ್ರಮದವರಿಗೆ ಧನ್ಯವಾದಗಳು. ಇದುವರೆಗೆ ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಲಿಂಗಸ್ಕೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಡಾಕ್ಟರ್ ವಾಣಿಶ್ರೇಯಸ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 62-72% ಮತ್ತು ಕನಿಷ್ಠ ಆರ್ದ್ರತೆ 25-45% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನ ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2.5 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಇನ್ನು ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇದಿಂದ ಜೂನ್ ವರೆಗೆ ಹೆಸರನ್ನ ಬಿತ್ತಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆಗೆ ಬೀಜ ಬಳಸಬೇಕಾಗ್ತದೆ. ರೈಸೋಬಿಯಂ 200 ಗ್ರಾಂ ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನ ಮಾಡಬೇಕು. ಇನ್ನು ಶಿಫಾರಸು ಮಾಡಿದಂತಹ ಪೂರ್ತಿ ಪ್ರಮಾಣದ ಗೊಬ್ಬರವನ್ನ ಬಿತ್ತುವ ಸಮಯದಲ್ಲಿ ಕೊಡಬೇಕು. 8 ಕೆಜಿ ಗಂಧಕವನ್ನ ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಾಲಿನ್ 30 ಇಸಿ 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಗೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಬದನೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೋಯೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನ ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನ ಹಾಕಿಸಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು ಎಮ್ಮೆಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆಗೆ ಲಸಿಕೆಯನ್ನ ಹಾಕಿಸಿ. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಭತ್ತ ಸೋನಾ ಮಸೂರಿ 1835 ರೂಪಾಯಿಯಿಂದ 2354 ರೂಪಾಯಿ, ಒಣಕಡಲೆ 5751 ರೂಪಾಯಿಯಿಂದ 5850 ರೂಪಾಯಿ, ಕೆಂಪು ತೊಗರಿ 6533 ರಿಂದ 6770 ರೂಪಾಯಿಗಳು, ಶೇಂಗಾ ಗುಂಗ್ರಿ 3505 ರೂಪಾಯಿಯಿಂದ 5569 ರೂಪಾಯಿಗಳು, ಸೂರ್ಯಕಾಂತಿ 3663 ರೂಪಾಯಿಯಿಂದ 3873 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು ಅವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಪ್ರಿಯ ಕಿಸಾನ್ ಬಹನೋರ್ ಭಾಯೋ ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲ್ಕರ್ ಖುದ್ ಆಪ್ಕೆ ಪಾಸ್ ಆಯೆಂಗೆ, ಆಪ್ಕೆ ಗಾಂವ್ ಆಯೆಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೇಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೇಸೆ ಬಡೆ, ಲಾಗತ್ ಕೇಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೇಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ್ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ್ ಹೋಗಿ ತಬೀ ಸಾಕಾರ ಹೋಗಾ ವಿಕಸಿತ್ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ನಾನು ಈಶ್ವರ್ ಖಂಡ, ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಕೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ, ಉತ್ತಾಯಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಗುರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಹಾ ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ದವಲ್ಸ ಬತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಧರ್ಮಸ್ಥಳದ ಮಂಜುನಾಥಗ ಪಕ್ಕ ಬರ್ಬೇಕ ಹಿಂಗ ಪಕ್ಕಿರ ಬಂದ್ರ ದಕ್ಕಾಗುದು ನಿಮಗ ಪಕ್ಕ ಕೇಟ ನೋಡಿ ಬರ್ಬೇಕ ಹಿಂಗ ಪಕ್ಕಿರ ಬಂದ್ರ ದಕ್ಕಿ ಆಗುವುದು ನಿಮಗ ಕಂದ ಜನನ್ನ ಕೈ ಮಾಡಿ ಹಿಂಗ ಕಂದ ಜನನ್ನ ಕೈ ಮಾಡಿ ಹಿಂಗ ತಂದಿ ಬಸವನ ದಯಾವನೀಗ ಧರ್ಮಸ್ಥಳದ ಮಂಜುನಾಥಗ ಹೋಗಿ ಬರ್ಬೇಕ್ರಿ ಹೋಗಿ ಬರ್ಬೇಕ್ರಿ ಹಿಂಗ ಧರ್ಮಸ್ಥಳದ ಮಂಜುನಾಥಗ ಧರ್ಮಸ್ಥಳದ ಮಂಜುನಾಥಗ ಹೋಗಿ ಬರ್ಬೇಕ ಹೋಗಿ ಬರ್ಬೇಕ ಹೋಗಿ ಬರ್ಬೇಕ ಹೋಗಿ ಬರ್ಬೇಕ ಹಿಂಗ ಧರ್ಮಸ್ಥಳದ ಮಂಜುನಾಥಗ ಹೋಗಿ ಬರ್ಬೇಕ್ರಿ ಹೋಗಿ ಬರ್ಬೇಕ್ರಿ ಹಿಂಗ ಹರುಷ ಇಂದು ಮತ ಮರುಷ ತಂತು ಹರುಷ